ಡಿ ದೇವರಾಜ ಅರಸು ಅವರ ಸಾಮಾಜಿಕ ಕಾರ್ಯಗಳು ನಮ್ಮೆಲ್ಲರಿಗೂ ಸ್ಫೂರ್ತಿ, ಮುಖ್ಯಮಂತ್ರಿ. ನೀರಾವರಿ ಯೋಜನೆಗಳಲ್ಲಿ ಅಕ್ರಮ ಎಸಗಿದವರ ವಿರುದ್ದ ಕಠಿಣ ಕ್ರಮ, ಸಚಿವ ಬಿಎಸ್ ಸುರೇಶ್. ಮತ್ತು ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ, ಮುಂದಿನ 24 ಗಂಟೆಗಳಲ್ಲಿ ಚಂಡಮಾರುತ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಹಾಸನ ಎಫ್ಎಂ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಮಿತ್ರರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ ಸಮಗ್ರ ಕೃಷಿ ಬದುಕಿನ ಅನುಭವಗಳ ಕುರಿತು ಸಕಲೇಶ್ಪುರ ತಾಲೂಕು ಕಡಲೆ ಗ್ರಾಮದ ಪ್ರಗತಿಪರ ಕೃಷಿಕರಾದ ಎಸ್ಕೆ ಗೋವಿಂದೇಗೌಡ ಅವರೊಂದಿಗೆ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಕಲೇಶ್ಪುರ ತಾಲೂಕು ಎಸಳೂರು ಹೋಬಳಿಯ ಕಳಲೆ ಗ್ರಾಮದ ಎಸ್ಕೆ ಗೋವಿಂದೇಗೌಡ ಅವರು ನಮ್ಮೊಂದಿಗೆ ಇದ್ದಾರೆ. ಪ್ರಗತಿಪರ ಕೃಷಿಕರು, ಅವರ ಕೃಷಿ ಬದುಕಿನ ಅನುಭವಗಳನ್ನು ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಗೋವಿಂದೇಗೌಡ್ರೆ. ನಮಸ್ಕಾರ ಸರ್. ಎಷ್ಟು ವಯಸ್ಸಾಯ್ತು ನಿಮಗೆ? ಸರ್, 53 ವರ್ಷ. 53 ವರ್ಷ ಆಯ್ತು. ಏನು ಓದಿದ್ರಿ ತಾವು? ಸರ್, ನಾವು 8ನೇ ಕ್ಲಾಸ್ ಓದ್ವಿ. ಜಾಸ್ತಿ ಓದೋಕ್ಕಾಗಲಿಲ್ಲ, ಅವಕಾಶ ಸಿಗಲಿಲ್ಲ. ಅವಾಗ ಸೀದಾ ಕೃಷಿಗೆ ಬಂದಿದ್ದೀನಿ. ಮುಂದೆ ಏನು ಓದಂತ ಅವಕಾಶಗಳಿರಲಿಲ್ಲ ಅಥವಾ ನೀವೇ ಬೇಡ ಅಂತ ಬಿಟ್ರೆ ಹೇಗೆ? ಇಲ್ಲ ಸರ್, ಅವಕಾಶಗಳಿತ್ತು, ಕಳಿಸ್ತಾ ಇರ್ ನಾವೇ ಓದಕ್ ಹೋಗ್ಲಿಲ್ಲ. ಎಷ್ಟು ಜನ ಮಕ್ಕಳು ನೀವು? ಸರ್, ನಮ್ಮ ತಂದೆಗೆ ನಾವು 4 ಜನ ಮಕ್ಕಳು. ತಂದೆ ಕೆಂಚೇಗೌಡ್ರು ಅಂತ, ತಾಯಿ ಜಯಮ್ಮ ಅಂತ, ನನ್ನ ತಂಗಿರು 3 ಜನ, ಎಲ್ಲ ಮದುವೆ ಮಾಡಿದ್ದೀನಿ. ನಾನು ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದೀನಿ ಸರ್. ಎಷ್ಟು ಜಮೀನು ಇದೆ ನಿಮಗೆ? ಸರ್, ಒಂದು 20 ಎಕರೆ ಜಮೀನಿದೆ. 12 ಎಕರೆ ಕಾಫಿ ತೋಟ ಮಾಡ್ಕೊಂಡಿದ್ದೀನಿ. 5 ಎಕರೆ ಗದ್ದೆ ಇದೆ. 3 ಎಕರೆಯಲ್ಲಿ ಅಡಿಕೆ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಈಗ ಓದು ಬಿಟ್ಟ ತಕ್ಷಣ ಪೂರ್ತಿ ಕೃಷಿಗೆ ತೊಡಗಿಸ್ಕೊಂಡ್ರ ಅಥವಾ ಬೇರೆ ಏನಾದ್ರು ಕೆಲಸ ಮಾಡಿದ್ರ ಹೇಗೆ? ಇಲ್ಲ, ಓದಿದ ತಕ್ಷಣ ಸೀದಾ ತಂದೆ ತೀರ್ಕೊಂಡ್ರು 93ನೇ ಇಸ್ವಿಲಿ. ಅವತ್ತಿಂದ ಈಚೆಗೆ ಕೃಷಿಲೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಸರ್. ತೋಟ ತಂದೆಯವ್ರ ಕಾಲದಲ್ಲೇ ಮಾಡಿದ್ದ ಹೇಗೆ? ತೋಟ ತಂದೆಯವ್ರ ಕಾಲದಲ್ಲೇ ಮಾಡಿದ್ದು. ನನ್ನ ಸರ್ವಿಸಲ್ಲೂ ಮಾಡ್ಕೊಂಡ್ ಬಂದೆ ಸರ್. ಒಂದು 4 ಎಕರೆ ಹೊಸದಾಗಿ ನಾನು ಮಾಡ್ಕೊಂಡು ಬಂದೆ, ಅದನ್ನು ರೂಢಿಸ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಕೂಡ ಒಂದು 4 ಎಕರೆ ಹೊಸದಾಗಿ ಮಾಡಿದೆ ಸರ್. ಈಗ ತೋಟದಲ್ಲಿ ಏನೇನಿದೆ ಸರ್? ಕಾಫಿ, ಕಾಳುಮೆಣಸು, ಏಲಕ್ಕಿ, ಮಧ್ಯ ಮಧ್ಯದಲ್ಲಿ ಬಾಳೆ, ಶುಂಠಿ, ಇದೆಲ್ಲ ಇದೆ ಸರ್, ತೊಂದರೆ ಇಲ್ಲ. ಕಾಫಿ ಯಾವ ತಳಿ ಹಾಕೊಂಡಿದ್ದೀರಿ? ಅರೇಬಿಕಾ, ರೋಬಸ್ಟ, ಮತ್ತೆ ಚಂದ್ರಗಿರಿ ಸ್ವಲ್ಪ ಇದೆ. ಎಲ್ಲಾ ತರದ್ದು ಮಿಕ್ಸ್ ತಳಿಗಳೆಲ್ಲ ಇದೆ ಸರ್. ಈಗ ಏನು ಬೇರೆ ಬೇರೆ ತಳಿಗಳನ್ನ ಹಾಕೊಳ್ಳೋದ್ರಿಂದ ಏನ್ ಅನುಕೂಲ ಅಂತೀರಿ ಸರ್? ಬೇರೆ ಬೇರೆ ತಳಿ ಅಂದ್ರೆ ಎಲ್ಲಾ ತರದ್ದು ಇದ್ರೆ ಸ್ವಲ್ಪ ಒಂದು ಲಾಸ್ ಆದ್ರೂ ಒಂದು ಲಾಭ ಆಗುತ್ತೆ. ಒಂದು ಮಳೆಗಾಲದಲ್ಲಿ ಒಂದು ಕೊಳೆ ರೋಗ ಬಂದು ಉದುರೋದ್ರೂ ಒಂದ್ರಿಂದ ಒಂದಕ್ಕೆ ಕಂಪೇರ್ ಮಾಡಿರೋ ಅನುಕೂಲ ಆಗುತ್ತೆ ಅಂತ. ಹಂಗಾಗಿ ಬೇರೆ ಬೇರೆ ತಳಿ ಇರಬೇಕು. ಬೇರೆ ಬೇರೆ ತಳಿ ಇರಬೇಕು ಅಂತ. ರೋಬಸ್ಟನು ಸ್ವಲ್ಪ ಇರಬೇಕು. 4 ಎಕರೆ ರೋಬಸ್ಟ, 4 ಎಕರೆ ಅರೇಬಿಕಾ 765 ಸರ್, ಮತ್ತೆ 4 ಎಕರೆ ಚಂದ್ರಗಿರಿ. ಈ ಚಂದ್ರಗಿರಿದು ಏನು ವಿಶೇಷ ಸರ್? ತುಂಬಾ ಚೆನ್ನಾಗಿ ಫಸಲು ಬರುತ್ತೆ ಸರ್. ಗೆರೆಗಳು ಹತ್ತತ್ರ, ಗೊಂಚಲು ದಪ್ಪ ಇರುತ್ತೆ, ಬೇಳೆನು ದಪ್ಪ ಸರ್. ತುಂಬಾ ಇಳುವರಿ, ತೂಕ ಬರುತ್ತೆ. 3-4 ವರ್ಷಕ್ಕೆ ಫಸ್ಟ್ ಸ್ಟಾರ್ಟ್ ಆಗುತ್ತೆ. ತುಂಬಾ ಇಳುವರಿ ಚೆನ್ನಾಗಿರುತ್ತೆ ಸರ್. ರೋಬಸ್ಟ್ ಹಾಕಿ ಎಷ್ಟು ವರ್ಷ ಆಯ್ತು ಸರ್? ರೋಬಸ್ಟ್ ಹಾಕಿ 7 ವರ್ಷ ಆಯ್ತು. ತುಂಬಾ ಚೆನ್ನಾಗಿ ಬಂದಿದೆ ಸರ್ ರೋಬಸ್ಟ್. ಯಾಕೆ ರೋಬಸ್ಟ್ ಬೆಳಿಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ನಿಮಗೆ ಸರ್? ವ್ಯವಸ್ಥೆ ಸರಿ ಇಲ್ಲದ ಕಾರಣ, ಮತ್ತೆ ಆಳು ಕಾಳುಗಳದ್ದು ತುಂಬಾ ಕಷ್ಟ ಸರ್. ಅರೇಬಿಕಕ್ಕೆ ಯಾವತ್ತೂ ಕೆಲಸ ಮಾಡ್ತಾನೆ ಇರಬೇಕು, ಕೈ ಹಾಕೊಂಡೇ ಇರಬೇಕು. ಈ ರೋಬಸ್ಟ್ ಆದ್ರೆ 2-3 ಟೈಮ್ ಕೆಲಸ ಮುಗಿಸಿದ್ರೆ ಮುಗೀತು, ಸ್ವಲ್ಪ ಫ್ರೀ ಇರ್ಬೋದು, ಆಳುಗಳು ಸಿಗಲ್ಲ, ಕಷ್ಟ ಅಂತ ರೋಬಸ್ಟ್ ಮಾಡಿದೆ ಸರ್. ಈ ಅರೇಬಿಕಕ್ಕೆ ಯಾಕೆ ಜಾಸ್ತಿ ಕೆಲಸ ಬರುತ್ತೆ? ಕಾಯಿಲೆ ಜಾಸ್ತಿ, ಬೋರರ್ ಜಾಸ್ತಿ, 2-3 ಸರಿ ಔಷಧಿ ಸ್ಪ್ರೇ ಮಾಡಬೇಕು. ಬೋರರ್ ಜಾಸ್ತಿ ಆದ್ದರಿಂದ ಕೆಲಸನೂ ಜಾಸ್ತಿ, ಹಿತಿ ಮಿತಿಲಿ ನೆರಳಿಡಬೇಕು. ಜಾಸ್ತಿ ಬಿಸಿಲು ಮಾಡಿದ್ರೆ ಅರೇಬಿಕಕ್ಕೆ ಆಗಲ್ಲ, ಒಣಗೋಗುತ್ತೆ. ಜಾಸ್ತಿ ಬಿಸಿಲು ಮಾಡಿದ್ರೆ ಕಾಯಿಲೆ ಜಾಸ್ತಿ ಆಗುತ್ತೆ. ಅದಕ್ಕೆ ಅರೇಬಿಕ ಕಷ್ಟ ಸರ್. ಅರೇಬಿಕ ಕಷ್ಟ ಅಂತ ಹೇಳಿ ಇದು ಒಂದಷ್ಟು ಇರಲಿ ಅಂತ ಹೇಳಿ ಹಾಕೊಂಡ್ರೆ ಇದನ್ನ ಅರ್ಧ ರೋಬಸ್ಟನ ಅರ್ಧ ಅರೇಬಿಕನ ಮಾಡ್ಕೊಂಡು ಹೋಗ್ತಾ ಇದೀನಿ. ಈ ರೋಬಸ್ಟಕ್ಕೆ ಇತ್ತೀಚೆಗೆ ಜಾಸ್ತಿ ಬೇಡಿಕೆ ಇದೆ ಅಂತಾರೆ ನಿಜನ? ಹೌದು ಸರ್, ಈ ವರ್ಷನೇ ಮೊನ್ನೆ 6,000 ಬಂದಿತ್ತು ಸರ್ ಈ ಸೀಸನ್ ಅಲ್ಲಿ. 50 ಕೆಜಿ ಚೀಲಕ್ಕೆ 6,000 ಬಂದಿತ್ತು. ಒಳ್ಳೆ ಬೇಡಿಕೆ, ಒಳ್ಳೆ ಬೆಲೆ. ಎಲ್ಲ 3,000-4,000 ಇದ್ದಿದ್ದು ಸೀದಾ 6,000 ಹೋಯ್ತು ಅಂದ್ರೆ ಒಳ್ಳೆ ಇದೇ ಫಸ್ಟ್ ಅಂತೆ ಸರ್ ಬೆಲೆ ಸಿಕ್ಕಿದ್ದು. 6,000 ಇಷ್ಟೊಂದು ಬೆಲೆ ಸಿಕ್ಕಿರೋದು ಇದೇ ಫಸ್ಟ್. ಯಾಕೆ ಅಷ್ಟೊಂದು ಬೆಲೆ ಜಾಸ್ತಿ ಆಯ್ತು ರೋಬಸ್ಟಕ್ಕೆ ಸರ್? ಬೇರೆ ದೇಶದಲ್ಲಿ ಇಲ್ದನೆ ಮಳೆ ಜಾಸ್ತಿ ಆಗಿ ಮಂಜು ಜಾಸ್ತಿ ಆಗಿ ಇದ್ದಕ್ಕಿದ್ದಂಗೆ ಜಾಸ್ತಿ ಬೆಲೆ ಬಂತು ಅನ್ಕೊಂಡಿದೀವಿ ನಾವು. ಈ ರೋಬಸ್ಟ್ ನಿರ್ವಹಣೆ ಮಾಡೋದು ಕೂಡ ಬಹಳ ಸುಲಭ ಅಲ್ವಾ? ಬಾರಿ ಸುಲಭ ಸರ್. ರೋಬಸ್ಟಕ್ಕೆ ಸಾಮಾನ್ಯವಾಗಿ ಏನೇನು ಕೆಲಸ ಇರುತ್ತೆ, ಯಾವ್ಯಾವ ಸಂದರ್ಭದಲ್ಲಿ ಮಾಡ್ತೀರಿ ಸರ್? ಕಾಫಿ ಕುಯಿಲು ಮುಗಿದ ತಕ್ಷಣ ಗಿಡಕಾಪಾತ್ ಮಾಡ್ತೀವಿ, ಮಣ್ಣು ಪರೀಕ್ಷೆ ಮಾಡಿಸಿ ಸುಣ್ಣ ಹೋಗ್ತೀವಿ. 1.5 ತಿಂಗಳು ಬಿಟ್ಟು 45 ದಿವಸ ಬಿಟ್ಟು ನೀರು ಹೊಡಿಯಕ್ ಸ್ಟಾರ್ಟ್ ಮಾಡ್ತೀವಿ ಕುಯಿಲಿಂದ ಮುಂದಕ್ಕೆ. ಆಮೇಲೆ ಏನು ಮಾಡೋಕ್ಕೆ ಹೋಗಲ್ಲ ಸರ್ ಸದ್ಯಕ್ಕೆ. ಆಮೇಲೆ ಗೊಬ್ಬರ ಹಾಕೊಂಡು ನೀರು ಹೊಡಿತೀವಿ. ಮಳೆಗಾಲದೊತ್ತಿಗೆ ಅದು ಏನು ಕೆಲಸನೇ ಇರಲ್ಲ ಸರ್, ಅದಕ್ಕೆ ಫ್ರೀ ಇರುತ್ತೆ, ಹೆಚ್ಚಿಗೆ ಕೆಲಸ ಇರೋದಿಲ್ಲ. ಅರೇಬಿಕಾರ ಆ ತರ ಅಲ್ಲ ಸರ್, ಹಣ್ಣು ಕುಯ್ದಾಗಿಂದ ಸ್ಟಾರ್ಟ್ ಆಗುತ್ತೆ. ಅರೇಬಿಕಕ್ಕೆ ಏನೇನು ಕೆಲಸ ಮಾಡ್ತಾರೆ ಹೇಳಿ, ಎಲ್ಲ ವಿವರವಾಗಿ ಹೇಳಿ ಸರ್. ಅರೇಬಿಕಕ್ಕೆ ಸ್ಟಾರ್ಟಿಂಗ್ ಇಂದ ಹಣ್ಣು ಕುಯ್ದ ತಕ್ಷಣದಿಂದ ಗಿಡಕಪತ್ ಮಾಡ್ತೀವಿ, ಮಣ್ಣು ಪರೀಕ್ಷೆ ಮಾಡಿಸಿ ಸುಣ್ಣ ಹಾಕ್ತಿವಿ ಕೆಲವು ಪಟ್ಟೆಗೆ. ಕೆಲವು ಪಟ್ಟೆಗೆ ಈ ವರ್ಷ ಹಾಕಿದಕ್ಕೆ ಮುಂದಿನ ವರ್ಷ ಹಾಕಲ್ಲ, ಮರಗಸಿ ಮಾಡಿಸ್ತೀವಿ. ಮತ್ತೆ ಅಲ್ಲಿಂದ ಲಿಂಡನ್ ಸ್ಪ್ರೇ ಮಾಡ್ತೀವಿ, ಕಾಂಟಾಫೋ ಅಥವಾ ಒಪೇರನ ಯಾವ್ದಾದ್ರು ಮತ್ತೆ ಸ್ಪ್ರೇ ಮಾಡ್ತೀವಿ ಸರ್. ಅಲ್ಲಿಂದ ಕಚಡ ಶುರುವಾಗುತ್ತೆ, ಮಳೆಗಾಲ ಶುರುವಾಗುತ್ತೆ. ಬೋಡ ದ್ರಾವಣ ಸ್ಪ್ರೇ ಮಾಡ್ತೀವಿ ಮೆಣಸಿಗೂ, ಅದಕ್ಕೆಲ್ಲ ಸೇರಿಸಿ ಮಾಡ್ತೀವಿ ಒಂದ್ಸರಿ. ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಮತ್ತೆ ಮತ್ತೆ ಸ್ಪ್ರೇ, ಮತ್ತೆ ಲಿಂಡನ್ನು 2 ಸರಿ ಲಿಂಡನ್ನು ಮಾಡ್ತೀವಿ, 3 ಸರಿ ಗೊಬ್ಬರ ಹಾಕ್ತೀವಿ. ಯಾವ್ಯಾವ ಟೈಮಲ್ಲಿ ಗೊಬ್ಬರ ಹಾಕ್ತೀರಿ ಸರ್? ಏಪ್ರಿಲ್ ಮೇ ಸ್ಟಾರ್ಟಿಂಗ್ ಮಳೆಯಲ್ಲಿ ಜೂನ್ ಹೊತ್ತಿಗೆ ಒಂದು ಟ್ರಿಪ್ ಹಾಕ್ತೀವಿ ಮಳೆ ವಾತಾವರಣ ನೋಡ್ಕೊಂಡು. ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಮತ್ತೊಂದು ಟ್ರಿಪ್ ಹಾಕ್ತೀವಿ ವಾತಾವರಣಕ್ಕೆ ತಕ್ಕಂತೆ. ಇಂಥದೇ ಟೈಮು ಅಂತ ಹೇಳೋಕ್ಕಾಗಲ್ಲ ಸರ್, ಅದು ಮಳೆನೂ ಆ ಟೈಮಿಗೆ ಸಿಗಲ್ಲ. ನೀರು ಹೊಡೆಯುವಂಥ ತೋಟಗಳಿಗೆ 3 ಟ್ರಿಪ್ ಕರೆಕ್ಟ್ ಟೈಮಿಗೆ ಹಾಕ್ತೀವಿ. ಏಪ್ರಿಲ್ಗೆ ಒಂದ್ಸರಿ ಹಾಕ್ತೀವಿ, ಆಗಸ್ಟ್ಗೆ ಒಂದ್ಸರಿ ಹಾಕ್ತೀವಿ, ಅಕ್ಟೋಬರ್ಗೆ ಒಂದ್ಸರಿ ಹಾಕ್ತೀವಿ. ಈ ಹೂವಾಗಿ ಕಾಯಿ ಕುಯ್ಯೋವರೆಗೂ ಕೂಡ ಒಂದು 3 ಸಾರಿ ಹಾಕ್ತೀರಿ? 3 ಸಾರಿ ನೀರು ಹೊಡೆಯುವಂಥ ತೋಟಗಳಿಗೆ ಹಾಕ್ತೀವಿ. ತುಂಬಾ ಚೆನ್ನಾಗಿ ಬರುತ್ತೆ ಸರ್, ಚಿಗುರೆಲ್ಲ ಚೆನ್ನಾಗಿ ಬರುತ್ತೆ, ಆರೋಗ್ಯವಾಗಿರ್ತವೆ ಗಿಡನು. ಈ ನೀರ್ ಹೊಡೆದನೆ ಇರೋ ತೋಟಕ್ಕೆ 2 ಸರಿ ಹಾಕ್ತೀರಾ? 2 ಸರಿ ಹಾಕ್ತೀವಿ ಸರ್. ಇವಾಗಿನ ಮಳೆನೇ ಬಿದ್ದಿಲ್ಲ ಈ ವರ್ಷ, ತುಂಬಾ ಪರಿಸ್ಥಿತಿ ಒಣವೇ ಜಾಸ್ತಿ ಇರೋದ್ರಿಂದ ಕಷ್ಟ. ಈ ಒಟ್ಟಾರೆ ಕಾಫಿ ಕೃಷಿ ಏನನ್ಸುತ್ತೆ ನಿಮ್ಗೆ? ಯಾಕೆಂತ ಅಂದ್ರೆ ತುಂಬಾ ವರ್ಷದಿಂದಲೂ ನೀವು ಕಾಫಿ ಬೆಳ್ಕೊಂಡು ಬಂದಿರಾ ಅಂತವ್ರು, ಹಿಂದೆಲ್ಲ ಹೇಗಿತ್ತು, ಈಗ ಒಂದು 8 ವರ್ಷದಿಂದ ಏನ್ ಬದಲಾವಣೆಗಳಾಗಿದಾವೆ ಸರ್? ಬದಲಾವಣೆ ಅಂದ್ರೆ ಆಳು ಕಾಳಿನ ಕಷ್ಟ ಅನ್ನೋದ್ ಬಿಟ್ರೆ ಸುಖಕರ ಜೀವನ, ತೊಂದರೆ ಇಲ್ಲ. ಜಾಸ್ತಿ ಸಾಲ ಮಾಡಬಾರ್ದು, ಸಾಲ ಮಾಡಿದ್ರೆ ಜಾಸ್ತಿ ಕಷ್ಟನೇ ಶುರುವಾಗುತ್ತೆ. ಈ ವರ್ಷ 1 ಲಕ್ಷ ಆದಾಯ ಬಂತು ಅಂತ ಹೇಳ್ಬಿಟ್ಟು ಮುಂದಿನ ವರ್ಷ ಟ್ರಿಬಲ್ ಮಾಡಕ್ ಹೋದ್ರೆ ಅದು ಕಷ್ಟ ಆಗುತ್ತೆ. ವಾಪಸ್ ಹಾಕ್ತಾ ಇರ್ಬೇಕು ಸರ್ ಬಂಡವಾಳ. ಈಗ 1 ಲಕ್ಷ ಆದಾಯ ಬಂತು ಅಂದ್ರೆ ಒಂದು 40,000 ವಾಪಸ್ ಹಾಕ್ಬೇಕು, 60,000 ನಮ್ ಬಳಕೆಗೆ ಇಟ್ಕೊಂಡ್ರೆ ಸುಖಕರ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಈಗ ಸಾಲ ಮಾಡದ ಹಂಗೆ ಹೆಂಗೆ ನೀವು ತೋಟ ಎಲ್ಲ ನಿರ್ವಹಣೆ ಮಾಡ್ತಾ ಇದೀರ ಸರ್? ಹಿಂದಿಂದನು ಅರ್ಧಕ್ಕರ್ಧ ಹಾಕೊಂತ ಬರ್ತಾ ಇದೀನಿ. ತುಂಬಾ ಸಾಲಗಳಿಲ್ಲ, ಮಕ್ಕಳನ್ನು ಓದಿಸ್ಕೊಂತ ಇದೀನಿ, ತೊಂದರೆ ಇಲ್ಲ ಸರ್, ಜೀವನ ಚೆನ್ನಾಗೈತೆ. ಈಗ ನಿಮ್ಗೆ ತೋಟದ ಕೆಲಸ ಪ್ರಾರಂಭ ಆಗುತ್ತೆ, ಒಂದೇ ಸಾರಿ ನಿಮ್ಗೆ ಆದಾಯ ಬರೋದು ಒಂದ್ ವರ್ಷದಲ್ಲಿ, ದುಡ್ಡನ್ನ ಹೆಂಗೆ ಇಟ್ಕೊಳ್ತೀರಾ ಮತ್ತೆ ಹೇಗೆ ಅದನ್ನ ನಿರ್ವಹಣೆ ಮಾಡ್ತಾ ಹೋಗ್ತೀರಾ ಖರ್ಚು ಮಾಡ್ಕೊಂಡು ಸರ್? ಕಾಫಿನ ಡಿಪೋಗಳಿಗೆ ಹಾಕ್ತಿವಿ, ಅಲ್ಲಿನೇ ಅವಾಗವಾಗ ಎಷ್ಟು ಬೇಕು ಅಷ್ಟಕ್ಕೇನೆ ರೇಟ್ ಹಾಕ್ಸ್ಕೊಂತೀವಿ. ಮಧ್ಯದಲ್ಲಿ ಸೊಸೈಟಿಗಳಿಂದ ಗೊಬ್ಬರ ತರ್ತೀವಿ, ಅಲ್ಲಿಗೂ ಎಷ್ಟು ಬೇಕು ಅಂತ ಕಳ್ಸ್ಕೊಂಡು ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀವಿ ಸರ್. ಈ ಬೆಳೆ ಸಾಲ ಇಂಥದ್ದೆಲ್ಲ ಏನಾದ್ರು ತಗೊಳ್ತೀರಾ ಹೆಂಗೆ? ಬೆಳೆ ಸಾಲ ಸೊಸೈಟಿಗಳಲ್ಲಿ ಸಾಲ ತಗೊಳ್ತೀವಿ ಸರ್. ಎಷ್ಟು ಸಿಗುತ್ತೆ ನಿಮ್ಗೆ ಸಾಮಾನ್ಯವಾಗಿ? ತಕ್ಕಂತೆ ನೋಡಿ ಕೊಡ್ತಾರೆ. ನಾನು 1 ಲಕ್ಷ ತಗೊಂಡಿದ್ದೀನಿ, ಜಾಸ್ತಿ ಬೇಕು ಅಲ್ಲಿ ಕೊಡಲ್ಲ, ಎಲ್ಲರಿಗೂ ಹಂಚಬೇಕಾಗುತ್ತೆ, ಅದು ಕೊಡಲ್ಲ. ಎಲ್ಲ ರೈತರಿಗೂ ಇಂತಿಷ್ಟು ಅಂತ ಇರುತ್ತೆ. ಬೆಳೆ ಸಾಲ ತಗೊಂಡು ಏನ್ ಮಾಡ್ತೀರಾ, ಅದನ್ನ ಹೇಗೆ ಖರ್ಚು ಮಾಡ್ತೀರಿ ಸರ್? ತೋಟಕ್ಕೆ ಹಾಕ್ತೀವಿ ಅಂತ ಹೇಳಕ್ಕಾಗಲ್ಲ, ಮಾತಿಗೆ ಹೇಳ್ಬಹುದು. ಎಲ್ಲದಕ್ಕೂ ಬಳಸ್ಕೊಂತೀವಿ, ವಿದ್ಯಾಭ್ಯಾಸಕ್ಕೆ, ಮಕ್ಕಳಿಗೆ, ಎಲ್ಲದಕ್ಕೂ ಎಲ್ಲದಕ್ಕೂ ಆಗುತ್ತೆ. ಇಲ್ಲಿ ಇಲ್ಲಿ ತೆಗೆದು ಅಲ್ಲಿಗೆ ಹಾಕೋದು, ಅಲ್ಲಿ ಬಂದಾಗ ಈ ಕಡೆಗೆ ಬಳಸ್ಕೊಳ್ಳೋದು. ಯಾಕೆ ಅಂತ ಅಂದ್ರೆ ನಮ್ಗೆ ಎಲ್ಲದೂ ಕೂಡ ಸರಿಯಾದ ಟೈಮ್ಗೆ ಸಿಗೋದಿಲ್ಲ, ಅದು ಸಿಗುವಂತ ಟೈಮಲ್ಲಿ ಆ ಸಂದರ್ಭದಲ್ಲಿ ಏನೇನು ತುರ್ತಿರುತ್ತೋ ಅದಕ್ಕೆ ಬಳಸ್ತಾ ಹೋಗ್ತೀವಿ. ಹೌದು ಸರ್. ಕಾಫಿಗೆ ಜೊತೆಗೆ ಇನ್ನೇನೇನು ಹಾಕೊಂಡಿದ್ದೀರಾ ಅದ್ರ ಜೊತೆಗೆ ಅಂತರ್ಬೆಳೆಯಾಗಿ? ಅಂತರ್ಬೆಳೆ ಕಾಳು ಮೆಣಸು ಇದೆ ಸರ್, ಮತ್ತೆ ಶುಂಠಿ ಹಾಕೊಂಡಿದ್ವಿ ರೋಡ್ ಮಧ್ಯದಲ್ಲಿ. ಅಂತರ್ಬೆಳೆಯಾಗಿ ಬಾಳೆ ನೆಟ್ಕೊಂಡಿದ್ದೀವಿ, ಬಾಳೆಲ್ಲೂ ವರ್ಷಕ್ಕೊಂದು 50-60 ಸಾವಿರ ಆದಾಯ ಬರುತ್ತೆ ಸರ್. ಶುಂಠಿಲಿ ಒಂದು 50-60 ಸಾವಿರ ಬರುತ್ತೆ. ಮೆಣಸಲ್ಲಿ ತುಂಬಾ ಚೆನ್ನಾಗಿ ಆದಾಯ ಇದೆ ಸರ್. ಮೆಣಸಿನ ಬಳ್ಳಿ ಎಷ್ಟಿದಾವೆ? 2,000 ಮೆಣಸಿನ ಬಳ್ಳಿ ಐತೆ ಸರ್. ಒಂದು 30 ಕ್ವಿಂಟಲ್ ಎಲ್ಲ ಮೆಣಸು ಕುಯ್ತೀನಿ ಸರ್. ಮೆಣಸಿಗೆ ಏನೇನು ಕೆಲಸ ಮಾಡ್ತಾರೆ ಗೋವಿಂದಗೌಡ್ರೆ? ಸರ್, ನಾನು ಬೇರ್ ಕಟ್ಟೆಗೆ ಬೇವಿನ ಹಿಂಡಿ ಹಾಕ್ತೀನಿ, ಮತ್ತೆ ಬೋಡೋದ್ರಾವಣ ಸ್ಪ್ರೇ ಮಾಡ್ತೀನಿ ಜೂನ್ ಟೈಮಲ್ಲಿ. 2 ಸರಿ ಬೋಡೋದ್ರಾವಣ ಮಾಡ್ತೀನಿ, ಇನ್ನೇನು ಜಾಸ್ತಿ ಏನು ಖರ್ಚು ಮಾಡಲ್ಲ ಸರ್. ಗೊಬ್ಬರ ಕಾಫಿ ಗಿಡಕ್ಕೆ ಹಾಕಿದ್ದೆ ಎಳಿತೆ, ಅದಕ್ಕಾಗಿ ಗೊಬ್ಬರ ಸಪ್ರೇಟಾಗಿ ಹಾಕಕ್ ಹೋಗಿಲ್ಲ ಸರ್ ಇದುವರೆಗೆ. ಇನ್ನೇನಾದ್ರೂ ನೋಡ್ಬೇಕು. ಈ ಬೇವಿನ ಹಿಂಡಿ ಯಾಕೆ ಹಾಕ್ತಾರೆ ಮತ್ತೆ ಯಾವ ಸಂದರ್ಭದಲ್ಲಿ ಹಾಕ್ತಾರೆ? ಬೇರಲ್ಲಿ ಏನು ತರ ಇರುತ್ತೆ ಸರ್, ಅದು ಏನ್ ಬರುವಾಗ ಸತ್ತೇ ಹೋಗ್ತವೆ ಬಳ್ಳಿ, ಕೊಳೆ ಶುರುವಾಗುತ್ತೆ ಸರ್. ಕೊಳೆ ಶುರುವಾದಾಗ ಬೇವಿನ ಹಿಂಡಿ ಹಾಕ್ತೀನಿ, ಇನ್ನೇನು ಹಾಕಕ್ ಹೋಗಿಲ್ಲ ಸರ್ ಇದುವರೆಗೆ. ಯಾವ ಟೈಮಲ್ಲಿ ಹಾಕ್ತೀರಾ ಬೇವಿನ ಹಿಂಡಿನ ಸರ್? ಬೇವಿನ ಹಿಂಡಿ ನೀರೋಡಿ ಅಂತ ತೋಟಗಳಿಗೆ ಆಲ್ರೆಡಿ ಮಾರ್ಚ್ ಏಪ್ರಿಲ್ ಅಲ್ಲಿ ಹಾಕ್ತೀನಿ. ನೀರು ಹೊಡೆದಿರೋ ತೋಟಕ್ಕೆ ಮಳೆಗಾಲ ಟೈಮ್ ನೋಡ್ಕೊಂಡು ಹಾಕ್ತೀನಿ ಸರ್. ಪ್ರತಿ ವರ್ಷನೂ ಕೂಡ ಹಾಕ್ತೀರಾ? ಪ್ರತಿ ವರ್ಷನೂ ಬೇವಿನ ಹಿಂಡಿ ಹಾಕ್ತೀನಿ. ನಂತರ ಸಾಪು ಅಂತ ಒಂದು ಔಷಧಿ ಬರುತ್ತೆ ಸರ್, ಅದನ್ನ ಹೊಡಿತೀನಿ. ಅದು ಯಾವಾಗಲೂ ಕಪ್ಪಾಗಿರುತ್ತೆ, 2 ಸರಿ ಮೈಲು ತುತ್ತು ಸುಣ್ಣ ಹೊಡಿತೀನಿ. ಬೇವಿನ ಹಿಂಡಿ ಒಂದು ಬಳ್ಳಿಗೆ ಎಷ್ಟು ಹಾಕ್ತೀರಿ? 1/2 ಕೆಜಿ ಹಾಕ್ತೀನಿ ಸರ್, ಒಂದು ಬಳ್ಳಿಗೆ 1/2 ಕೆಜಿ ಹಾಕ್ತೀನಿ. ಬಳ್ಳಿ ಎಷ್ಟು ಎತ್ತರ ಇರುತ್ತೆ ಅದರ ಮೇಲೆ, ಸ್ವಲ್ಪ ಜಾಸ್ತಿ ಎತ್ತರ ಇದ್ರೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ, 2-3 ಸರಿ ಕೈಲಿ ಒಂದು ಅಂದಾಜಿಗೆ. ಮೆಣಸಲ್ಲಿ ಒಳ್ಳೆ ನಮಗೆ ಫಸಲು ಬರಬೇಕು, ಇಳುವರಿ ಬರಬೇಕು ಅಂತ ಅಂದ್ರೆ ಏನೇನು ಮಾಡ್ಬೇಕು ಅದಕ್ಕೆ? ಸರ್, ಕೆಲವರು ಗೊಬ್ಬರ ಹಾಕ್ತಾರೆ, ರಾಸಾಯನಿಕ ಗೊಬ್ಬರ ಹಾಕ್ತಾರೆ. ನಾನು ಇದುವರೆಗೂ ಹಾಕಿಲ್ಲ ಬೇವಿನ ಹಿಂಡಿ ಹಾಕಂದ್ರೆ, ದನಿನ ಗೊಬ್ಬರನು ಹಾಕಿಲ್ಲ. ಬಡ್ಡೆಗೆ ಚೆನ್ನಾಗಿ ಮಣ್ಣು ಕೊಡಿಸ್ತೀನಿ, ವರ್ಷಕ್ಕೊಂದ್ಸರಿನೋ 2 ವರ್ಷಕ್ಕೊಂದ್ಸರಿ ಮಣ್ಣು ಕೊಡಿಸ್ತೀನಿ, ತೊಂದರೆ ಇಲ್ಲ ಸರ್. ಮಣ್ಣು ಫಲವತ್ತ ಆಗಿರ್ಬೇಕು, ಮತ್ತೆ ಮಣ್ಣು ಪರೀಕ್ಷೆ ಮಾಡಿಸಿ ಸುಣ್ಣ ಹಾಕ್ಬೇಕು ಮುಖ್ಯವಾಗಿ. ಆ ಮಣ್ಣಲ್ಲೇನೋ ಹುಳಿ ಇತ್ತು ಅಂದ್ರೆ ಮೆಣಸು ಬರಲ್ಲ, ಕಾಫಿನೂ ಬರಲ್ಲ ಸರ್. ಮಣ್ಣು ಪರೀಕ್ಷೆ ನೀವು ಮಾಡಿಸ್ತಾ ಇರ್ತೀರಾ? ಆಗಾಗ ಮಾಡಿಸ್ತಾ ಇರ್ತೀನಿ ಸರ್. ಎಲ್ಲಿ ಮಾಡಿಸ್ತೀರಿ? ಸಕಲೇಶ್ಪುರದಲ್ಲಿ ಮಾಡಿಸ್ತೀನಿ ಸರ್. ಹೆಂಗ್ ಮಾಡಿಸ್ತೀರಾ ಹೇಳಿ, ಮಣ್ಣು ಪರೀಕ್ಷೆಯನ್ನ ಹೇಗ್ ಮಾಡಿಸ್ತೀರಿ? ಸರ್, ನಾನು ವಿ ಆಕಾರವಾಗಿ ಮಣ್ಣು ಅಗದ್ಬಿಟ್ಟು 1.5 ಅಗಿತೀನಿ, ಅದರಲ್ಲಿ ಮೇಲಿಂದ ಜಾರಿಸ್ದಂಗೆ ಮಣ್ಣು ತಗೊಳ್ತೀನಿ ಹಾರೆಯಲ್ಲಿ. ಒಂದು ಗುಂಡಿಲಿ 1 ಎಕರೆ 4 ಕಡೆ ತೆಗಿತೀನಿ ಸರ್, ಮರ ನೆರಳಿಲ್ಲ ಜಾಗದಲ್ಲಿ. 1/2 ಕೆಜಿ ಮಣ್ಣು ತೆಗೆದ್ಬಿಟ್ಟು 100 ಗ್ರಾಮ್ಸ್ ತಗೊಂಡು ಹೋಗ್ತೀನಿ. ಎಲ್ಲಾದ್ರೂ ಭಾಗ 4 ಭಾಗ ಮಾಡಿಬಿಟ್ಟು 1 ಭಾಗನ ಪರೀಕ್ಷೆಗೆ ಕೊಡ್ತೀನಿ. 8 ದಿವಸದಲ್ಲಿ ರಿಸಲ್ಟ್ ಕೊಡ್ತಾರೆ. ಸುಣ್ಣ ಮನೆ ತಕ್ಕ ಬಂದು ಕೇಳ್ತಾರೆ, ಅಥವಾ ರೈತ ಉತ್ಪಾದ ಅಕ್ಕರ ಕಂಪ್ನಿಲಿ ಬುಕ್ ಮಾಡ್ತಾರೆ ಸರ್. ಎಲ್ಲರಿಗೂ, ಎಲ್ಲ ರೈತರಿಗೂ ಸಿಗುತ್ತೆ. ಆವಾಗ ತಂದು ಹಾಕ್ತೀನಿ. ಈಗ ಆಲ್ರೆಡಿ ನೀರೋಡಿ ಅಂತ ತೋಟಕ್ಕೆ ಹಾಕಿದ್ದೀನಿ, ಪರೀಕ್ಷೆ ಮಾಡಿಸಿ ಸುಣ್ಣ ಉಗ್ಗಿದ್ದೀನಿ. ಮೀನ್ ಶಕ್ತಿ ಅಂತ ಹೊಸದಾಗಿ ಕಾಳು ರೂಪ ಸುಣ್ಣ ಐತೆ, ಅದು ಹಾಕಿದ್ದೀನಿ ಸರ್. ಇನ್ ಬಾಕಿ ಕಡೆಗೆ ಮಳೆ ಬಂದ್ಮೇಲೆ ಹಾಕ್ತೀನಿ, ತಂದು ಇಟ್ಟಿದ್ದೀನಿ, ಹಾಕ್ಬೇಕು ಸರ್. ಈ ಮಣ್ಣು ಪರೀಕ್ಷೆ ಮಾಡ್ಸಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಏನೇನು ಅನುಕೂಲ ಆಗಿದೆ ನಿಮ್ಗೆ ಸರ್? ಮಣ್ಣು ಪರೀಕ್ಷೆ ಮಾಡ್ಸಕ್ಕೆ ಶುರು ಮಾಡಿದ್ಮೇಲೆ ಕೊಳೆ ರೋಗ ಕಂಟ್ರೋಲ್ ಆಗೈತೆ, ಮುಖ್ಯವಾಗಿ ಕೊಳೆ ರೋಗ ಗೆದ್ಲು ಕಂಟ್ರೋಲ್ ಆಗೈತೆ ಸರ್. ಅಂತಂದ್ರೆ ಅವರು ಏನು ಹೇಳ್ತಾರೋ, ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು ಅಂತ ಹೇಳ್ತಾರೋ ಅಷ್ಟನ್ನ ಮಾತ್ರ ನೀವು ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತೀರಿ? ಪರೀಕ್ಷೆ ಮಾಡಿಸಿದ್ಮೇಲೂ ಸುಣ್ಣ ಹಾಕಿದ್ಮೇಲೂ 3ನೇ ವರ್ಷ ಮತ್ತೆ ಮಾಡಿಸ್ತೀನಿ ಸರ್ ಒಂದ್ಸರಿ, ಅದ್ ಏನಾಗಿದೆ ಅಂತ ತಿಳ್ಕೊಂತೀನಿ. ಅದಕ್ಕೇನಾದ್ರು ಮತ್ತೇನಾದ್ರು ಕಡಿಮೆ ಆಗಿದೆ ಅಂದ್ರೆ, ಎಲ್ಲಾ ಪಟ್ಟೆಗೂ ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ, ಒಂದು 2-3 ಪಟ್ಟೆಗಳಿಗೆ ಆತರ ಮಾಡ್ತೀನಿ ಸರ್. ತುಂಬಾ ಇಳುವರಿ ಚೆನ್ನಾಗಿ ಬರುತ್ತೆ. ಮೆಣಸು ಕುಯ್ಯೋದು ಈ ತರದ್ದೆಲ್ಲ ಏನ್ ಸಮಸ್ಯೆ ಇಲ್ವಾ ನಿಮ್ಗೆ? ಇಲ್ಲ ಸರ್, ಅಸ್ಸಾಂನವ್ರು ಬರ್ತಾರೆ, ರೂಮ್ ಕೊಟ್ಟು ಇಟ್ಕೊಂಡಿರ್ತೀನಿ ಸರ್, ಒಂದು 7-8 ಜನನ. ಅವರು ಇಲ್ಲ, ತಮಿಳ್ನಾಡಿಂದ ಬರ್ತಾರೆ. ಅವರು ತಮಿಳ್ನಾಡಿಂದ ಬಂದವರು 2 ತಿಂಗಳು ಇರ್ತಾರೆ ಸರ್, ಮೆಣಸು ಕುಯ್ದು ಮರಕಾಸಿ ಮಾಡಿ ಹೋಗ್ತಾರೆ, ತೊಂದರೆ ಆಗಲ್ಲ ಸರ್. ಅದಕ್ಕೆ ಅಂತಾನೆ ಜನ ಇಟ್ಕೊಳಕ್ಕೆ ಅಂತಾನೆ ರೂಮ್ ಕಟ್ಕೊಂಡಿದ್ದೀನಿ. ನಂದಾದ ತಕ್ಷಣ ಅಕ್ಕಪಕ್ಕ ಮನೆಗಳಿಗೆ ಕಳಿಸ್ತೀನಿ ಕೆಲಸಕ್ಕೆ. ನಂದು ಮಾಡಿಸ್ಕೊಂಡು ಅಕ್ಕಪಕ್ಕ ಮನೆಗಳಿಗೆ ಕಳಿಸ್ತೀನಿ ಸರ್. ಮೆಣಸು ಕುಯ್ದ್ಮೇಲೆ ಏನೇನು ಕೆಲಸ ಇರುತ್ತೆ? ಅದು ಒಣಗಿಸೋದಾಗ್ಬೋದು, ಮತ್ತೆ ಸಂಸ್ಕರಣೆ ಮಾಡೋದಾಗ್ಬೋದು, ಏನೇನಿರುತ್ತೆ, ಹೇಗೆ ಮಾಡ್ತೀರಾ ಸರ್? ಇಲ್ಲಿ ಮೆಣಸು ಬಿಡಿಸೋ ಮಿಷಿನ್ ಮನೇಲಿ ಇಟ್ಕೊಂಡಿದ್ದೀನಿ, 2.5 ಬಿಸಿಲಿಗೆ ಒಣಗುತ್ತೆ. ಜರಡಿ ಮಾಡಿಸಿ ಕ್ಲೀನ್ ಮಾಡಿಸಿ ಇಟ್ಟು ಒಂದೇ ಸರಿ ಶೇರ್ ಮಾಡ್ತೀನಿ ಸರ್. ಈಗ ಮೆಣಸು ಬಿಡಿಸೋ ಅಂತ ಮಿಷಿನ್ ತಗೊಳಕ್ಕಿಂತ ಮೊದಲು ಹೆಂಗ್ ಮಾಡ್ತಿದ್ರಿ ಸರ್? ಅಕ್ಕ ಪಕ್ಕದ ಮನೇಲೆಲ್ಲ ಮಿಷಿನ್ಗಳಿತ್ತು, ಅಲ್ಲಿಗೆ ಹೋಗಿ ಬಾಡಿಗೆ ಮಿಷಿನ್ ಇತ್ತು, ಬಿಡಿಸ್ಕೊಂಡ್ ಬಂದು. ಅವಾಗೆಲ್ಲ ತುಂಬಾ ಸ್ವಲ್ಪ ಕಷ್ಟ ಇತ್ತು ಸರ್, ವೆಹಿಕಲ್ ಎಲ್ಲ ಸೌಕರ್ಯ ಇರಲಿಲ್ಲ, ಹೊತ್ಕೊಂಡು ಹೋಗಿ ತಲೆ ಮೇಲೆ ಮಾಡಿಸ್ಬೇಕಿತ್ತು. ಇಷ್ಟು ಮೆಣಸು ಬೆಳೆಯೋಕ್ಕಾಗ್ತಿರ್ಲಿಲ್ಲ, ಅಷ್ಟೊಂದು ಐಡಿಯಾಸ್ ಇರಲಿಲ್ಲ. ಇವಾಗ ತೊಂದರೆ ಇಲ್ಲ ಸರ್. ಎಷ್ಟಾಯ್ತು ಮೆಣಸು ಬಿಡಿಸೋ ಮಿಷನ್ಗೆ ಸರ್? 38,000 ಆಯ್ತು. ಇಲ್ಲಿ ಶನಿವಾರ ಅಂತಲ್ಲಿ ತಗೊಂಡಿದ್ದೆ ಸರ್. ಏನಾದರೂ ಸರ್ಕಾರದಿಂದ ಸಹಾಯಧನ ಆ ಥರ ಸಿಕ್ತ? 15,000 ಸಿಕ್ತು ಸರ್. ಅನುಕೂಲ ಆಗಿದೆ ಈಗ ಅದರಿಂದ? ಅನುಕೂಲ ಆಗಿದೆ ಸರ್, ತುಂಬಾ ಅನುಕೂಲ ಆಗಿದೆ. ಈಗ ವರ್ಷದಲ್ಲಿ ಒಂದ್ ಸಾರಿ ಮಾತ್ರ ಬಳಕೆ ಮಾಡೋದು ನೀವು, ಅದನ್ನ ಯಾವಾಗಲೂ ಬಳಸೋದಿಲ್ಲ. ಅದು ಹಾಳಾಗ್ದಾಗೆ ಹೇಗೆ ನಿರ್ವಹಣೆ ಮಾಡ್ತೀರಿ ಸರ್? ಮಳೆಯಲ್ಲಿ ನೆನೆದಂಗೆ ಕ್ಲೀನ್ ಆಗಿ ಇಟ್ಟರೆ ಹಾಳಾಗಲ್ಲ ಸರ್. ಒಂದ್ ರೂಮಲ್ಲಿ ಸೇಫಾಗಿ ಮುಚ್ಚಿಡ್ತೀವಿ, ಏನಾಗಲ್ಲ. ಎಷ್ಟು ದಿವಸ ಆಗುತ್ತೆ ಮೆಣಸು ಕೊಯ್ಲು ನಿಮ್ದು ಸರ್? 1 ತಿಂಗಳಾಗುತ್ತೆ. ತಿಂಗಳವರೆಗೂ? ಅದ್ರ 10 ಜನಕ್ಕಾದ್ರೆ 1 ತಿಂಗಳಾಗುತ್ತೆ. ಮತ್ತೆ ನಾ ಮುಗಿದ ತಕ್ಷಣ ನಮ್ ಜನ ಇರ್ತಾರೆ, ಬೇರೆಯವ್ರಿಗೆ ಕಳಿಸ್ತೀನಿ ಸರ್ ಅವರನ್ನು ಅಕ್ಕಪಕ್ಕ. ಏಲಕ್ಕಿನೂ ಕೂಡ ಹಾಕೊಂಡಿದ್ರ ಅಲ್ವಾ? ಹೌದು ಸರ್. ಎಷ್ಟಿದೆ ಏಲಕ್ಕಿ ಸರ್? 200 ಬುಡ ಏಲಕ್ಕಿ ಇದೆ. 25-30 ಕೆಜಿ ಏಲಕ್ಕಿ ಕುಯ್ತೀನಿ. ಮನೆ ಹತ್ರನೇ ಹಾಕೊಂಡಿದ್ದೀರ? ಹೌದು ಸರ್, ಮನೆ ಹತ್ರ ಮನೆ ನೀರು ಬಿಟ್ಕೊಂಡು 200 ಬುಡ ಹಾಕೊಂಡಿದ್ದೀನಿ ಸರ್. ಅದು ಚೆನ್ನಾಗಿದೆ. ಈ ಸರಿ ಸ್ವಲ್ಪ ಮಳೆ ದೂರ ಆದ ತಕ್ಷಣ ಸ್ವಲ್ಪ ಡಲ್ ಆಗೈತೆ, ನೀರು ಕಡಿಮೆ ಆಗೈತೆ. ಸರಿ ಆಗುತ್ತೆ ಸರ್, ಸರಿ ಮಾಡ್ತೀನಿ ಅದನ್ನು. ಈಗ ಏಲಕ್ಕಿಗೆ ಏನೇನು ಕೆಲಸ ಇರುತ್ತೆ ಸರ್? ಏಲಕ್ಕಿಗೆ ಬೇಸಿಗೆಲಿ ನೀರೊಂದು ಬಿಟ್ಟರೆ ಗೌರ್ಮೆಂಟ್ ಗೊಬ್ಬರ ಏನು ಹಾಕಲ್ಲ, ನೀರು ಜಾಸ್ತಿ, ಗರೆಗಳು ಕುಯ್ಯಬೇಕು ಸರ್. ಅಂತ ಏನು ದೊಡ್ಡ ಕೆಲಸ ಏನು ಬರಲ್ಲ, ಅದಕ್ಕೂ ನೀರು ಮುಖ್ಯ. ಬೇಸಿಗೆಲಿ ನೀರು ಕೇಳುತ್ತೆ. ಕಚಡ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಲ್ನಾಡಲ್ಲಿ ಬೆಳೆಯೋ ಥರನೇ ಬೇರೆ, ಈ ಕಡೆ ಬೆಳೆಯೋ ಥರನೇ ಬೇರೆ ಸರ್. ನಿಮ್ದು ಕೂಡ ಮಲ್ನಾಡೆ ಅಲ್ವಾ? ಮಲ್ನಾಡೆ ಸರ್, ನಾವು ಹಾಸನ ಜಿಲ್ಲೆ ಬಾರ್ಡ್ರಲ್ಲಿ ಇದ್ದೀವಿ, ಆದ್ರೂ ದೀಣೆ ಮೇಲೆ ಹಾಕೊಂಡಿದ್ದೀವಿ ಸರ್ ನಾವು. ಅಂದರೆ ಈ ಮೆಥಡ್ ಸ್ವಲ್ಪ ಚೇಂಜು. ನೆರಳು ಸಾಕಷ್ಟಿದೆ ಅಲ್ವಾ? ನೆರಳಿದೆ ಸರ್. ನೆರಳಿದ್ರೆ ಸಾಕಾಗುತ್ತೆ, ವಾತಾವರಣದಲ್ಲೂ ಕೂಡ ಸ್ವಲ್ಪ ತಂಪಾಗೇ ಇರುತ್ತೆ ಇಲ್ಲಿ ಸರ್. ಹೌದು, ನೆರಳು ಬೇಕು, ನೆರಳು ಬೇಕು, ನೀರು ಬೇಕು. ಈ ತುಂಬಾ ಜನ ಏಲಕ್ಕಿ ಬೆಳೆಗಾರರಿಗೆ ಸಾಕಷ್ಟು ಸಮಸ್ಯೆಗಳಿದಾವೆ. ಇತ್ತೀಚೆಗಂತೂ ಪಕ್ಷಿಗಳು ಪ್ರಾಣಿಗಳು ಬಿಡೋದಿಲ್ಲ ಏಲಕ್ಕಿನ ಅಂತ ಹೇಳಿ ಎಲ್ಲ ಹೇಳ್ತಾರೆ. ನಿಮ್ಗೆ ಆ ಥರದ್ದು ಯಾವುದೋ ಸಮಸ್ಯೆ ಇಲ್ವಾ? ಅಳಿಲುದ್ದು ಸಮಸ್ಯೆ ಇದೆ. ನಾವು ಅದಕ್ಕೆ ಉಳ್ಳ ಹಾಕೋದು ಇನ್ನೊಂದು ಮಾಡಕ್ ಹೋಗಿಲ್ಲ ಇದುವರೆಗೆ. ತಿಂದ್ರೆ ತಿಂತಾವೆ ಅಂತ ಸುಮ್ನೆ ಇದ್ದೀನಿ, ಅದ್ ಬಿಟ್ಟಿದ್ದು ನಾನು ಕುಯ್ಕೋತೀನಿ, ತೊಂದರೆ ಇಲ್ಲ ಸರ್. ಅಂದ್ರೆ ನಿಮ್ಗೂ ತೊಂದರೆ ಇದೆ ಅಲ್ಪ ಸ್ವಲ್ಪ? ಇದೆ ಇದೆ, ಅಳಿಲುದ್ದು ತೊಂದರೆ ಇದೆ, ಇನ್ನೇನು ಬಾಕಿ ಏನು ತೊಂದರೆ ಇಲ್ಲ. ಕೆಲವು ಸೈಡಲ್ಲೆಲ್ಲ ಮಂಗಗಳ ತೊಂದರೆ ಇದೆ ಅಂತಾರೆ, ನಮಗೆ ಆ ಥರದ್ದೇನಿಲ್ಲ. ಅಳಿಲುದ್ದು ಸಮಸ್ಯೆ ಇದೆ ಸರ್, ಹಕ್ಕಿ ಅಳಿಲು. ಏಲಕ್ಕಿ ಒಣಗಿಸ್ತಕ್ಕಂಥದ್ದು ಇದೆಲ್ಲ ಹೇಗೆ, ಮತ್ತೆ ಮಾರಾಟ ಎಲ್ಲ ಹೇಗೆ ಸರ್? ಇಲ್ಲೇ ಕಣದಲ್ಲೇ ಒಣಗಿಸ್ಕೊಂತೀನಿ ಮನೆಯಲ್ಲಿ, ಮಾಮೂಲಿ ನ್ಯಾಚುರಲ್ ಆಗಿ. ಮಿಷಿನರಿ ಇನ್ನೊಂದು ಏನು ಇಟ್ಕೊಂಡಿಲ್ಲ, ಜಾಸ್ತಿ ಬೆಳೆದಿಲ್ಲ ಸರ್, ಸ್ವಲ್ಪ ಅಲ್ವಾ. ಡ್ರೈಯರ್ ಏನ್ ಅಗತ್ಯ ಇಲ್ಲ ಅಲ್ವಾ? ಇಲ್ಲ ಸರ್, ಇಲ್ಲ ಡ್ರೈಯರ್ ಏನ್ ಅಗತ್ಯ ಇಲ್ಲ. ಬಿಸಿಲಲ್ಲೇ ಒಣಗಿಸ್ಕೊಂಡ್ರೆ ಚೆನ್ನಾಗಿ ಇಟ್ಕೊಂಡ್ರೆ ಯಾವಾಗ ಒಳ್ಳೆ ಬೆಲೆ ಬರುತ್ತೋ ಆ ಸಂದರ್ಭದಲ್ಲಿ ಮಾರಾಟ ಮಾಡ್ಕೋಬಹುದಲ್ವಾ? ಹೌದು ಸರ್, ಬೆಲೆ ಬಂದಾಗ ಮಾರ್ತೀವಿ. ಇಲ್ಲಿ ಸಕಲೇಶ್ಪುರಕ್ಕೆ ಕೂಡ ರಸ್ತೆಯಲ್ಲಿ ತಗೊಂಡೋಗಿ ಮಾರ್ತೀವಿ ಸರ್. ಕೂಡ ರಸ್ತೆ ದೂರ ಆಗುತ್ತೆ ನಿಮ್ಗೆ? ಕೂಡ ರಸ್ತೆ 25 ಕಿಲೋಮೀಟರ್ ಇದೆ ಸರ್. ಕೊಡಗು ಮತ್ತೆ ಹಾಸನ ಜಿಲ್ಲೆಯ ಗಡಿ ಗ್ರಾಮ ನಿಮ್ದು, ಏನನ್ಸುತ್ತೆ ಮತ್ತೆ ಹೇಗಿದೆ ಇದು ಸರ್? ನಮಗೆ ಸಕಲೇಶ್ಪುರಕ್ಕೆ 54 ಕಿಲೋಮೀಟರ್ ಸರ್ ಹೋಗಿ ಬರೋದಿಕ್ಕೆ. ಒಂದು ಯಾವ್ದಾದ್ರು ಸರ್ಕಾರಿ ಕೆಲಸಗಳಿಗೆ ಹೋದ್ರೆ ಬಸ್ಸಲ್ಲಿ ಹೋದ್ರಂತೂ ಆಗೋದೇ ಇಲ್ಲ ಸರ್, ಅಲ್ಲಿ ಕಷ್ಟ ಮಾಡ್ಕೊಡಲ್ಲ, ಎಲ್ಲ ಕೈ ಬಾಯಿ ನೋಡ್ತಾರೆ ಸರ್. ಇಲ್ಲಿ ನಮ್ದು ಸೋಮರಪೇಟೆ ಬರೀ 14 ಕಿಲೋಮೀಟರ್ ಸರ್ ನಮ್ಮ ಮನೆಯಿಂದ, ತುಂಬಾ ಹತ್ರ, ಆದ್ರೂ ಕಷ್ಟ, ಎಲ್ಲ ವ್ಯವಸ್ಥೆಗೇನು ಕಷ್ಟ ಸರ್. ನಮ್ದು ಎಲ್ಲ ವ್ಯವಸ್ಥೆಗಳು ಕೊಡಗು ಡಿಸ್ಟಿಕ್ ಅಲ್ಲೇ ಆಗ್ಬೇಕು. ಬ್ಯಾಂಕು ಈ ತರ RTC ಇನ್ನೊಂದು ಹಾಸನ ಡಿಸ್ಟಿಕ್ ಸಂಬಂಧಪಟ್ಟಿತ್ತು ಸರ್, ಮನೆ ಹಾಸನ್ ಡಿಸ್ಟಿಕ್. ಇತ್ತೀಚೆಗೆ FPO ಪ್ರಾರಂಭಿಸಿದೀವಿ, ಅದಕ್ಕೆ ನಾನು ಕೂಡ ಸೇರ್ಕೊಂಡಿದ್ದೀನಿ ಅಂತ ಹೇಳಿದ್ರಿ. ಏನು ಉದ್ದೇಶ ಇಟ್ಕೊಂಡು FPO ಮಾಡಿದ್ದು, ಇದರಿಂದ ಏನೇನು ಅನುಕೂಲಗಳು ನಿಮ್ಗೆ ಆಗ್ತಾ ಇದಾವೆ ಸರ್? ಮುಖ್ಯ ಉದ್ದೇಶ ಅಂದರೆ ರೈತರನ್ನೆಲ್ಲ ಒಂದು ಜಾಗಕ್ಕೆ ಒಗ್ಗೂಡಿಸಿ ಒಂದು ಒಳ್ಳೆ ದರದಲ್ಲಿ ಅವರಿಗೆ ಔಷಧಿಗಳು ಮತ್ತು ರೈತರ ಬಳಕೆ ಸಾಮಗ್ರಿಗಳನ್ನ ಕೊಡಬೇಕು ಅನ್ನೋದೊಂದು ಇಚ್ಛೆ ಇತ್ತು ಸರ್. ಅದಕ್ಕೆ ಕೈ ಜೋಡಿಸ್ದಂಗೆ ಸಸಿಧರ್ ಅಂತ ಹೇಳ್ಬಿಟ್ಟು ಬಾಳುಪೇಟೆ ಅವರು ನಮ್ಮ ಹತ್ರ ಬಂದು ಮಾತಾಡಿ ನಮ್ಮನ್ನೆಲ್ಲ ಒಗ್ಗೂಡಿಸಿ 10 ಜನ ನಿರ್ದೇಶಕರುಗಳೆಲ್ಲ ಮಾಡಿ ಅದರಲ್ಲಿ ನಾನು ಒಬ್ಬ ಆಗಿ ಮಾಡಿದ್ದೀವಿ ಸರ್. ಚಂಗಳ್ಳಿಲಿ ತುಂಬ ಚೆನ್ನಾಗಿ ನಡೀತಾ ಇದೆ, ಚೆನ್ನಾಗಿ ಆಗ್ತಾ ಇದೆ. ಅದು ಕೂಡ ಅನುಕೂಲಗಳು ಏನೇನಾಗ್ತದೆ ನಿಮಗೆ? ಅನುಕೂಲ ಔಷಧಿ ಮಳಿಗೆಗಳು ಇಟ್ಟಿದ್ದೀವಿ ಸರ್. ರೈತರಿಗೆ ಬೇಕಾದಂಥದ್ದೆಲ್ಲ ಸಾಮಾನ್ಯವಾಗಿ ಇದೆ, ಸಿಗುತ್ತೆ ಸರ್ ಅಲ್ಲಿ, ಎಲ್ಲ ಥರದ್ದು ಕೂಡ ಸಿಗುತ್ತೆ, ಸಾಧಾರಣವಾಗಿ ಸಿಗುತ್ತೆ ಸರ್. ಹೊರಗಡೆ ದರಕ್ಕಿಂತ ಕಡಿಮೆಲಿ ಸಿಗುತ್ತೆ ಸರ್. ಮತ್ತೆ ಮೆಂಬರ್ಶಿಪ್ ಇದ್ದವರಿಗೆ ಇನ್ನೂ 10 ರೂಪಾಯಿ ಕಡಿಮೆಲೆ ಸಿಗುತ್ತೆ ಸರ್. ಹೊರಗಡೆ ಮಾರುಕಟ್ಟೆಗಿಂತ ಔಷಧಿಗಳೆಲ್ಲ ಕಡಿಮೆಲಿ ಸೇಲ್ ಮಾಡ್ತೀವಿ ಸರ್ ಅಲ್ಲಿ. ಇದರಿಂದ ಒಂದಷ್ಟು ಉಳಿತಾಯ ಕೂಡ ಆಗುತ್ತೆ ಅಲ್ವಾ? ಆಗುತ್ತೆ ಸರ್. ನಿಮಗೆ ವರ್ಷ ಪೂರ್ತಿ ಏನೇನು ಅಗತ್ಯ ಇದೆಯೋ ಎಲ್ಲ ವಸ್ತುಗಳು ಕೂಡ ನಿಮಗೆ ಸಿಗುತ್ತೆ. ಹೌದು ಸರ್, ವರ್ಷ ಪೂರ್ತಿ ಇರುತ್ತೆ. ಎರಡು ಜನ ನೌಕರಲ್ಲಿ ಕೆಲಸ ಮಾಡ್ತಾರೆ, ವರ್ಷ ಪೂರ್ತಿ ಸಿಗುತ್ತೆ ಸರ್. ಈಗ ನಿಮಗೆ ಏನು ನೀವು ಬೆಳೀತಿರೋ ಆ ತರದ ಪದಾರ್ಥಗಳನ್ನ ನಿಮ್ಮ ಎಫ್ ಪಿ ಓನಲ್ಲಿ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಸರ್? ಯೋಜನೆ ಇದೆ, ಮುಂದಿನ ದಿನಗಳಲ್ಲಿ ಅದಕ್ಕೆ ಗೋಡನ್ ಇತರ ವ್ಯವಸ್ಥೆ ಇಲ್ಲದ ಕಾರಣ ಮುಂದಿನ ದಿನಗಳಲ್ಲಿ ಮಾಡಬೇಕು ಅನ್ನೋದು ಇದೆ ಸರ್. ಅಂದ್ರೆ ಈಗ ಪ್ರಾರಂಭ ಆಗಿರೋದ್ರಿಂದ ಹಂತ ಹಂತವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮುಂದಿನ ದಿವಸದಲ್ಲಿ ಸದಸ್ಯರು ಏನು ಬೆಳೀತಾರೋ ಅದನ್ನ ಕೊಂಡ್ಕೊಳ್ಳೋ ಅಂತ ವ್ಯವಸ್ಥೆನೂ ಕೂಡ ನಿಮ್ಮ ಎಫ್ ಪಿ ಓನಲ್ಲೇ ಆಗುತ್ತೆ. ಹೌದು ಸರ್, ಹೌದು ಹೌದು. ಈಗ ತೋಟದಲ್ಲಿ ಶುಂಠಿಯನ್ನ ಅಂತರ ಬೆಳೆಯಾಗಿ ಬೆಳೀತಾ ಇದ್ದೀನಿ ಅಂತ ಹೇಳಿದ್ರಿ, ಹೇಗೆ ಹಾಕೊಳ್ತೀರ ಅದನ್ನ ಸರ್? ರೋಡ್ ಸೈಡ್ಗೆ ಸೀದಾ ಸಾಲ್ ಮಾಡಿ ಹಾಕ್ತಿವಿ ಸರ್, ಚೆನ್ನಾಗಿ ಬರುತ್ತೆ ಸರ್. ಅದು ಅದಕ್ಕೇನು ಗೊಬ್ಬರ ಇತ್ಯಾದಿ ಏನು ಕೊಡಲ್ಲ, ಮಣ್ಣೊಂದು ಕೊಡ್ತೀವಿ ಕಚಿಡ ಮಾಡುವಾಗೆಲ್ಲ, ಚೆನ್ನಾಗಿ ಮಣ್ಣು ಹಾಕ್ತಿವಿ, ತರ್ಗ ಹಾಕ್ತಿವಿ, ಮುಚ್ಚಿರ್ತೀವಿ, ಚೆನ್ನಾಗಿ ಬರುತ್ತೆ ಸರ್. ಅದು ಎಷ್ಟು ಹಾಕತ್ತೀರ ನೀವು ಶುಂಠಿನ ಸರ್? ಶುಂಠಿ ತೋಟಕ್ಕೆ ಇಷ್ಟೇ ಅಂತ ಹೇಳಕ್ಕಾಗಲ್ಲ, ಒಂದು ಅಂದಾಜಿಗೆ ಹಾಕ್ತಿವಿ. ಸಿಗುತ್ತೆ ಸರ್, 10-20 ಕ್ವಿಂಟಲ್ ವರ್ಗೂ ಸಿಗುತ್ತೆ ತೋಟ ಶುಂಠಿ. ಅಂತಂದ್ರೆ ನಿಮ್ದು ರಸ್ತೆಯಲ್ಲಿ ಇದೆ, ರಸ್ತೆ ಬದಿನಲ್ಲಿ ಮಾತ್ರ ಹಾಕೋದು? ರಸ್ತೆ ಬದಿನಲ್ಲಿ ಮಾತ್ರ ಹಾಕೋದು, ಒಳಗಡೆ ಹಾಕಲ್ಲ ಸರ್. ಒಳಗಡೆ ಹಾಕಿದ್ರೆ ಅದ್ ಕೆಲಸ ಮಾಡಕ್ಕ ತೊಂದರೆ ಕೊಡುತ್ತೆ ಸರ್. ಹಿಂದೆ ಎಲ್ಲ ಒಳಗಡೆನೆ ಹಾಕ್ತಾ ಇದ್ವಿ, ಇವಾಗ ಆಗಲ್ಲ ಸರ್. ರೋಡ್ ಬದಿಲಿ ಹಾಕಂತೀವಿ, ಈಗ ಆಳು ಕಾಳುಗಳದ್ದು ಕಷ್ಟ, ರೋಡ್ ಬದಿಲಿ ಹಾಕಂತೀವಿ. ಈಗ ಇದು ಇರುತ್ತಲ್ಲ ಎಂತದ್ದು, ನೆರಳಿರುತ್ತಲ್ಲ ತೋಟದಲ್ಲಿ, ಅದರಿಂದ ಏನು ತೊಂದರೆ ಆಗೋದಿಲ್ಲ ಶುಂಠಿಗೆ? ಇಲ್ಲ ಸರ್, ನೆರಳು ತೆಗಿತಾ ಇರ್ತೀವಲ್ಲ ಸರ್, 2 ವರ್ಷಕ್ಕೊಂದ್ಸರಿ ನೆರಳು ತೆಗಿಲೇಬೇಕು, ಇಲ್ಲ ಕಾಫಿನೂ ಇಳುವರಿ ಬರಲ್ಲ, ಮೆಣಸನು ಇಳುವರಿ ಬರಲ್ಲ. ನೆರಳು ತೆಗಿತಾ ಇರ್ತೀವಿ, ಅದಕ್ಕೂ ಅನುಕೂಲ ಆಗುತ್ತೆ. ಆಗ ಹಂಗಾಗಿ ಏನ್ ಸಮಸ್ಯೆ ಇಲ್ಲ. ಎಷ್ಟು ನೆರಳು ಬೇಕು? ಓಪನ್ ಆಗಿ ಇರುತ್ತೆ ಸರ್, ಎಲ್ಲ ತೋಟಗಳು ಕಾಡ್ಬಿಟ್ರೆ ಫಸ್ಲು ಇಳುವರಿ ಕಡಿಮೆ. ಶುಂಠಿ ಹಾಕಿರ್ತಾರಲ್ಲ, ಅದಕ್ಕೆ ವಿಶೇಷವಾಗಿ ಏನಾದ್ರು ಕೆಲಸ ಮಾಡ್ಬೇಕಾಗತ್ತ? ಇಲ್ಲ ಸರ್, ತೋಟ ಶುಂಠಿಗೆ ಯಾರು ಸಾಮಾನ್ಯವಾಗಿ ವಿಶೇಷವಾಗಿ ಕೆಲಸ ಮಾಡಲ್ಲ. ಮಣ್ಣು ಕೊಡ್ತಾರೆ, ಕೆಲವ್ರು ಗೊಬ್ಬರನು ಹಾಕ್ತಾರೆ, ನಾವು ಆ ತರದ್ ಏನ್ ಹಾಕಲ್ಲ. ಕಾಫಿ ಗಿಡಕ್ಕೆ ಹಾಕುವಾಗ ಚಂದ್ರಗಿರಿಲಿ ಜಾಸ್ತಿ ಇದೆ, ಅಂದ್ರೆ 5 ಅಡಿಗೆ ಒಂದ್ ಗಿಡ ಆದ್ದರಿಂದ, 5 ಅಡಿಗೆ ಒಂದ್ ಚಂದ್ರಗಿರಿ ಆದ್ದರಿಂದ ಗೊಬ್ಬರ ಅದಕ್ಕೆ ಬೀಳುತ್ತೆ ಸರ್. ಅದು ಎಳ್ಕೊಳ್ಳುತ್ತೆ. ಶುಂಠಿದು ಬೇರು ಉದ್ದ ಅಲ್ವಾ, ಅದು ಸ್ವಲ್ಪ ಎಳಿತ್ತೆ. ಏನು ಹಸಿ ಶುಂಠಿಗೆ ಮಾರಾಟ ಮಾಡ್ತೀರೋ, ಬೀಜ ಕಿಟ್ಕೊಳ್ತೀರಾ, ಹೇಗೆ? ಇಲ್ಲ ಸರ್, ಹಸಿದ ಕಿತ್ ಮಾರ್ತೀವಿ, ಹಸಿದ್ನೇ ಮಾರೋದು. ವರ್ಷ ವರ್ಷ ಹಂಗೆ ಮಾಡ್ತೀರಿ? ಹೌದು ಸರ್, ವರ್ಷ ವರ್ಷ ಹಸಿದ್ನೇ ಮಾರ್ತೀವಿ. ನಿಮಗೆ ಬೇಕಾದ ಬೀಜ ಎಲ್ಲಿ ತರ್ತೀರಿ? ಅದರಲ್ಲೇ ಉತ್ಪತ್ತಿ ಆಗುತ್ತೆ ಗಿಡದಲ್ಲಿ, ಅದರಲ್ಲೇ ಉತ್ಪತ್ತಿ ಆಗಿದ್ನ ನಾವು ಇಟ್ಕೊಂತೀವಿ ಸರ್. ಒಂದಷ್ಟು ಬೀಜಕ್ಕೂ ಇಟ್ಕೊಳ್ತೀವಿ, ಇಟ್ಕೊಂತೀವಿ. ಈ ವರ್ಷ ಹಾಕಿದ್ನ ಮುಂದಿನ ವರ್ಷ ಕೀಳ್ತೀವಿ, ಮುಂದಿನ ವರ್ಷ ಹಾಕಿದ್ನ ಮತ್ತೆ ಅದು ಡಬಲ್ ಡಬಲ್ ಆಗ್ತಾ ಇರುತ್ತೆ ಸರ್. ಬೀಜ ಸೊಪ್ಪು ಜಾಸ್ತಿ ಆಗ್ತಾ ಇರುತ್ತೆ, ಸೊಪ್ಪನ್ನೇ ನೆಡ್ತೀವಿ, ಮತ್ತೆ ಸೊಪ್ಪಲ್ಲಿ ಗೆಡ್ಡೆ ಇರುತ್ತೆ, ಅದನ್ನೇ ಕಿತ್ತು ಮುಂದುವರ್ಸ್ಕೊಂಡು ಹೋಗ್ತೀವಿ ಸರ್. ಅಂತಾದ್ರೆ ನೀವು ಗಡ್ಡೆ ಬೇರೆ ಕಡೆಯಿಂದ ತಂದು ಹಾಕೋದಿಲ್ಲ? ಇಲ್ಲ ಸರ್, ಇಲ್ಲ, ಎಲ್ಲೂ ತಂದಿಲ್ಲ, ನನಗೆ ಗೊತ್ತಿದ್ದಂಗೆ ತಂದಿಲ್ಲ. ನಮ್ಮದೇ ಬೇರೆ ನಮ್ಮ ನೆಂಟರಿಗೆ ಅಕ್ಕ ತಂಗಿಯರಿಗೆಲ್ಲ ಕೊಡ್ತೀವಿ ಬೇರೆಯವರಿಗೆ. ಸೊಪ್ಪ ಸಮೇತ ಹಾಕಿದ್ರೆ ಚೆನ್ನಾಗಿ ಬರುತ್ತ? ಅದು ಸೊಪ್ಪ ಸಮೇತನೆ ಹಾಕೋದು ಸರ್, ಎಲ್ಲರೂ ಹಂಗೆ ಕೊಚ್ಚಿಬಿಟ್ಟು ಸೊಪ್ಪ ಸಮೇತ ಹಾಕ್ಬಿಡ್ತೀವಿ. ಬಡ್ಡೆಲಿ ಎಳೆದಿರುತ್ತಲ್ಲ, ಅದು ಕಂದು ಬರುತ್ತೆ, ಕರಗೋಗುತ್ತೆ, ಬರುತ್ತೆ ಕೆಲವು, ತುಂಬಾ ಮಳೆ ಆದ್ರೆ ಕರಗೋಗುತ್ತೆ. ಈಗ ಈ ತೋಟದಲ್ಲಿ ಹಾಕುವಾಗಲೂ ಕೂಡ ಏರು ಮಡಿಗಳನ್ನು ಮಾಡ್ಕೋಬೇಕೋ ಹೇಗೆ? ಇಲ್ಲ ಸರ್, ಆತರ ಏನು ಮಾಡಲ್ಲ. ಎಲ್ಲೆಲ್ಲಿ ಗ್ಯಾಪ್ ಇರುತ್ತೆ ಆತರ ನೋಡ್ಕೊಂಡು ಬದಿಗಳಲ್ಲಿ ಹಾಕೊಂಡು ಹೋಗ್ತೀವಿ ಸರ್. ಅದರಿಂದ ಕೂಡ ಒಂದಷ್ಟು ಆದಾಯ ಸಿಗುತ್ತೆ ನಿಮಗೆ ಸರ್? ಸಿಗುತ್ತೆ, ಸಿಗುತ್ತೆ ಸ್ವಲ್ಪ, ಆ ಕಡೆ ಈ ಕಡೆ ಸ್ವಲ್ಪ ಸಣ್ಣ ಪುಟ್ಟದಾಗ ಸಿಗುತ್ತೆ. ಈ ದನಕರುಗಳನ್ನ ಸಾಕಣಿದ್ರೆ ಗೋವಿಂದಗೌಡ್ರೆ? ಹೌದು ಸರ್, ಒಂದ್ 4 ದನಗಳಿದೆ, ಮನೆ ಹತ್ರನೇ ಜಾಗ ಇದೆ, 4 ದನಗಳಿದೆ ಸರ್, 2 ಹಾಲ್ ಕೊಡುತ್ತೆ. ಈಗ ಹಾಲಿಗಾಗಿ ಸಾಕೊಳ್ಳೋ ಅಥವಾ ಗೊಬ್ಬರಕ್ಕೋ ಹೇಗೆ? ಕೊಟ್ಟಿಗೆ ಗೊಬ್ಬರನು ಬೇಕು ಸರ್, ಮತ್ತೆ ಹಾಲಿಗೂ ಹಾಲು ಬೇಕು. ಹಾಲು ತಂದ್ರೆ ಎಷ್ಟು ದಿವಸ ತರಕಾಗುತ್ತೆ ಸರ್, ಕಷ್ಟ ಆಗುತ್ತೆ. ಕೊಟ್ಟಿಗೆ ಗೊಬ್ಬರನು ಬೇಕು ಸರ್, ಎರಡಕ್ಕೂ ಕೂಡ ಅನುಕೂಲ ಆಗುತ್ತೆ. ಅನುಕೂಲಕ್ಕೆ ದನಗಳು ಸಾಕಣಿ. ಹಂದಿ ಸಾಕಾಣಿಕೆಯನ್ನು ಕೂಡ ಮಾಡ್ತೀರಾ? ಹೌದು ಸರ್, ಹಂದಿನೂ ವರ್ಷಕ್ಕೆ 1-2 ಸಾಕ್ತಿವಿ ಸರ್. ಏನು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಸಾಕ್ತಿರಲ್ಲ, ಹೇಗೆ ವರ್ಷ ಪ್ರತಿ ವರ್ಷನ ಸಾಕ್ತೀರಿ? ಪ್ರತಿ ವರ್ಷನ ಸಾಕ್ತಿವಿ ಸರ್, ಅದು ವ್ಯವಸ್ಥೆ ಕಷ್ಟ ಆದ್ದರಿಂದ ಶೆಡ್ ಎಲ್ಲ ಮಾಡ್ಕೊಂಡು 2 ಸಾಕ್ತಿವಿ, ಅಷ್ಟಕ್ಕೆ ತಕ್ಕಂತೆ ಮಾಡ್ಕೊಂಡಿದೀವಿ, ಅಷ್ಟೇ ಸಾಕ್ತಿವಿ. 1 ವರ್ಷದಲ್ಲಿ 2 ಹಂದಿ ಅಷ್ಟೇ ಸರ್. ಮಾರಾಟ ಮಾಡ್ತೀರಾ, ಬಳಕೆ ಮಾಡ್ತೀರಾ, ಹೇಗೆ? ಮಾರಾಟ ಮಾಡ್ತೀವಿ ಸರ್. ಮೊದಲಿಂದ ಸಾಕಾಣಿಕೆ ಮಾಡ್ಕೊಂಡ್ ಬಂದಿದ್ರಿ? ಸಾಕ್ತಿವಿ ಸರ್, ಹಿಂದಿಂದನೂ ಸಾಕ್ತಿವಿ, ಅದನ್ನೇ ಮುಂದುವರ್ಸ್ಕೊಂಡ್ ಹೋಯ್ತಾ ಇದೀವಿ. ಅಡಿಕೆ ಎಷ್ಟು ಹಾಕೊಂಡಿದ್ರಿ ಗೋವಿಂದಗೌಡ್ರೆ? ಅಡಿಕೆ 1900 ಇದೆ ಸರ್, ಈ ವರ್ಷ ಸ್ವಲ್ಪ ಹಾಕಕ್ ಮಾಡ್ತಾ ಇದ್ದೀನಿ, ಮತ್ತೆ 1300. ಇನ್ನು ಫಸಲೇನು ಶುರು ಆಗಿಲ್ಲ? ಫಸಲು ಶುರು ಆಗಿಲ್ಲ ಸರ್, 5 ವರ್ಷ ಆಯ್ತು. ಗಿಡಗಳನ್ನ ನೀವೇ ಮಾಡ್ಕೊಳ್ತೀರಾ, ಹೊರಗಡೆಯಿಂದ ತರ್ತೀರಾ, ಹೇಗೆ? ಹೊರಗಡೆಯಿಂದ ತರ್ತೀವಿ ಸರ್ ಬೀಜನ. ಗಿಡಗಳನ್ನ ನೀವೇ ಮಾಡ್ಕೊಳ್ತೀರಿ? ಕಾಯಿನ ತಂದು ನಾವೇ ಬುಟ್ಟಿ ತುಂಬಿಸ್ಕೊಂಡು ಇಲ್ಲೇ ಗಿಡ ಬೆಳೆದು ಇಲ್ಲೇ ನಾವೇ ನಟ್ಟಿದೀವಿ ಸರ್. ನೀವೇ ನರ್ಸರಿ ಮಾಡ್ಕೊಳ್ತೀರಿ? ನಾವೇ ನರ್ಸರಿ ಮಾಡ್ಕೊಂಡು ನಾವೇ ಹಾಕಂತೀವಿ ಸರ್. ಹೇಗೆ ಅದೆಲ್ಲ ಮೊಳಕೆ ಬರ್ಸೋಂಥದ್ದು ಮತ್ತೆ ಬುಟ್ಟಿಗೆ ಸ್ಥಳಾಂತರ ಮಾಡೋಂಥದ್ದು ಏನೇನು ಕೆಲಸ ಇರುತ್ತೆ, ಯಾವಾಗ ಮಾಡ್ತೀರ ಇದನ್ನ ಸರ್? ಅದೆಲ್ಲ ಜನವರಿಲಿ ಈಗಾಗಲೇ ಭೂಮಿ ಒಳಗೆ ಇಟ್ಟಿದೀವಿ ಬೀಜ ತಂದು, ಅದು ಮೊಳಕೆ ಬಂದೈತೆ ಈಗ, ಅದನ್ನು ಬುಟ್ಟಿಗೆ ಇಟ್ಟು ಮುಂದಿನ ವರ್ಷ ಹಾಕ್ತೀವಿ ಸರ್. ಮುಂದಿನ ವರ್ಷ ಏಪ್ರಿಲ್ ಟೈಮ್ ಹೊತ್ತಿಗೆ ಹಾಕ್ತೀವಿ. ಈಗ ತುಂಬಾ ನರ್ಸರಿಗಳಿದಾವೆ ನಮಗೆ, ರಸ್ತೆನಲ್ಲಿ ಹೋದ್ರೆ ಅತಿ ಹೆಚ್ಚು ಹೆಚ್ಚಾಗಿ ನರ್ಸರಿಗಳ ಕಾಣಿಸುತ್ತೆ. ಇಷ್ಟೆಲ್ಲ ನರ್ಸರಿ ಇರುವಾಗಲೂ ಕೂಡ ನೀವೇ ಯಾಕೆ ಗಿಡಗಳನ್ನು ಮಾಡ್ಕೊಳ್ತಿದ್ದೀರಿ ಸರ್? ನಮಗೆ ಬೇಕಾದ ತಳಿ ಸೃಷ್ಟಿ ಆಗುತ್ತಲ್ಲ ಸರ್, ನಾವು ಕಣ್ಣಲ್ಲಿ ನೋಡಿ ತಂದಿರ್ತೀವಿ ಬೀಜನ, ಅದೇ ತಳಿ ಇಲ್ಲಿ ಬರುತ್ತಲ್ಲ ಸರ್. ಯಾವುದೋ ಗೊತ್ತಿಲ್ಲದವರು ಮಾರ್ಕೆಟ್ ಅಲ್ಲಿ ಏನೋ ಹಾಕಿ ಮಾಡಿರ್ತಾರೆ, ಯಾವುದೋ ತಳಿ ಬೆಳೆದಿರ್ತಾರೆ, ಅದು ಒಳ್ಳೇದಲ್ಲ ಅಂತ. ಹಂಗಾಗಿ ನಾವು ಏನ್ ಅಡಿಕೆ ಕಣ್ಣಿಂದ ನೋಡಿ ತಂದು ನೋಡ್ತೀವೋ ನಾವೇ ಬೆಳ್ಕೊಂಡ್ರೆ ಹೆಚ್ಚು ಒಳ್ಳೇದು. ಒಂದು ಗುಣಮಟ್ಟ ಇರುತ್ತೆ, ನಮ್ಗೆ ವಿಶ್ವಾಸನೂ ಕೂಡ ಇರುತ್ತೆ, ಮತ್ತೆ ಇವೆಲ್ಲ 16 ವರ್ಷಗಳ ಕಾಲ ಇರ್ತಕ್ಕಂಥವು. ಹಂಗಾಗಿ ಎಂತೆಂಥದ್ದೋ ತಂದು ಹಾಕೊಳ್ಳೋದಕ್ಕಿಂತಲೂ ನಾವು ಕಣ್ಣಾರೆ ನೋಡಿ ತಂದು ಹಾಕೊಳ್ಳೋಂಥದ್ದು ಹೆಚ್ಚು ಸೂಕ್ತ ಅಂತ. ಹೌದು ಸರ್, ಒಳ್ಳೇದು. ಈಗ ಏನು 900 ಗಿಡ ನೀವು ನೆಟ್ಕೊಂಡಿದ್ರೋ ಅದಷ್ಟನ್ನು ಕೂಡ ನೀವೇ ಮಾಡ್ಕೊಂಡಿದ್ದು? ಹೌದು ಸರ್, ನಾವೇ ಮಾಡ್ಕೊಂಡು ಇಲ್ಲೇ ಬೀಜ ಮಾಡ್ಕೊಂಡು ಬುಟ್ಟಿ ತುಂಬ ಮಾಡ್ಕೊಂಡು ನಾವೇ ಮಾಡ್ಕೊಂಡಿರೋದು ಸರ್. ಭತ್ತ ಎಷ್ಟೆಕರೆಯಲ್ಲಿ ಬೆಳಿತೀರಿ ಸರ್? ಭತ್ತ 3 ಎಕರೆಯಲ್ಲಿ ಬೆಳಿತೀನಿ, ಚುಪ್ಪಗ ಭತ್ತ ಹಾಕೊಂತೀನಿ ಮಾರಾಟಕ್ಕೆ, ಮಾರ್ಬಿಡ್ತೀನಿ, ಮತ್ತೆ ಭತ್ತನ ತನ್ಕೊಂಡು ಮನೇಲಿ ಊಟ ಮಾಡೋ ಭತ್ತನ ತನ್ಕೊಂಡು ಮನೇಲಿ ಇಟ್ಕೊಂತೀನಿ. ಚಿಪ್ಪಗದ್ದು ಏನು ವಿಶೇಷ ಸರ್? ಚುಪ್ಪಗ ಅಂದ್ರೆ ಮಾಮೂಲಿ ಭತ್ತಕ್ಕೆ 1,000-1,200 1,500 ಹೈಯೆಸ್ಟ್ ರೇಟ್ ಸಿಗುತ್ತೆ, ಅದಾದ್ರೆ 3,000 ಮಿನಿಮಮ್ ಇರುತ್ತೆ ಸರ್. 1-2 ಅನ್ನಂಗ ಆಗುತ್ತೆ. ದೊಡ್ಡ ಮಿಷಿನ್ ಅಲ್ಲಿ ಕುಯಿಸ್ತೀನಿ, ಕಟ್ ಮಾಡಿಸ್ತೀನಿ. ಚಿಪ್ಪಗ ಎಷ್ಟೆಕರೆಯಲ್ಲಿ ಬೆಳ್ಕೊಳ್ತೀರಿ ಸರ್? 3 ಎಕರೆಯಲ್ಲೂ ಬೆಳಿತೀನಿ, 3 ಎಕರೆಯಲ್ಲೂ ಚಿಪ್ಪಗ ಬೆಳಿತೀನಿ. ಈಗ ಊಟಕ್ಕೆ ಚೆನ್ನಾಗದಿಲ್ವಾ ಅದು? ಊಟಕ್ಕೆ ನಾನು ಅದ್ರ ಟೇಸ್ಟ್ ನೋಡಿಲ್ಲ ಸರ್, ಒಂದ್ ದಿವಸನೂ ನೋಡಿಲ್ಲ. 5 ವರ್ಷದಿಂದ ಬೆಳೀತಾ ಇದ್ದೀನಿ, ಪ್ರತಿ ವರ್ಷದ ಕೊಟ್ಟಿಗೆ ಗೊಬ್ಬರ ಹಾಕ್ತೀನಿ, ರಾಸಾಯನಿಕ ಗೊಬ್ಬರ ಹಾಕಲ್ಲ, ಬರೀ ಕೊಟ್ಟಿಗೆ ಗೊಬ್ಬರ ಮಾತ್ರ ಹಾಕ್ತೀನಿ. ಭತ್ತದ ಬೆಳೆ ಮಾಡ್ತಕ್ಕಂಥದ್ದು ಕಷ್ಟನಾ ಇವಾಗ ಹೇಗೆ? ಕಷ್ಟ ಸರ್, ಆಳು ಕಾಳೆಲ್ಲ ಸಿಗೋದಿಲ್ಲ. ಭತ್ತ ಕಟಾವಿನ ಟೈಮಿಗೆ ಕಾಫಿ ಬರುತ್ತೆ, ಎಲ್ಲಾ ಬೆಳೆಗಳು ಒಂದೇ ಸರಿ ಬರ್ತವೆ ಅವಾಗ. ಅವಾಗ ಜನ ತುಂಬಾ ಕಷ್ಟ, ಎಲ್ಲ ಹಣ್ಣಿನ ಮೇಲೆ ಬಿದ್ದು ಬಿಡ್ತಾರೆ, ತೋಟದ ಮೇಲೆ ಬಿದ್ದಿರ್ತಾರೆ, ಗದ್ದೆ ಕಡೆ ಬಿಸಿಲು ಅಂತ ಯಾರು ಬರಲ್ಲ ಸರ್. ಈಗ ಮೊದ್ಲೆಲ್ಲ ಒಗ್ಗೂಡ್ಕೊಂಡು ಮೈಯಾಳು ಅಂತ ಹೇಳಿ ಮಾಡೋರು, ಇವಾಗ ಗದ್ದೆ ಅಂದ್ರೆ ಸ್ವಲ್ಪ ದೂರ ಸರ್. ಈಗ ಮಿಷನ್ ಇರೋದ್ರಿಂದ ಅನುಕೂಲ ಅಲ್ವಾ ನಿಮಗೆ? ಮಿಷಿನ್ ಇರೋದ್ರಿಂದ ಪರವಾಗಿಲ್ಲ, ಇವಾಗ ಎಲ್ಲಾ ಗದ್ದೆಗಳಿಗೆ ಹೋಗಲ್ಲ, ಕೆಲವು ಗದ್ದೆಗಳು ಶೀತ ಹೂತ್ಕೋತವೆ ಅಂತ ಹೋಗಲ್ಲ ಸರ್. ಎಲ್ಲೆಲ್ಲಿ ಮಾಡಕ್ ಸಾಧ್ಯನೋ ಅಲ್ಲಿ ಮಾತ್ರ ಮಿಷಿನ್ ಅಲ್ಲಿ ಮಾಡ್ತಾರೆ. ಒಟ್ಟಾರೆ ಕೃಷಿ ಏನನ್ಸುತ್ತೆ ಗೋವಿಂದ ಗೌಡ್ರೆ ನಿಮ್ಗೆ? ತೊಂದರೆ ಇಲ್ಲ ಸರ್, ಚೆನ್ನಾಗಿ ಆಗ್ತಾ ಇದೆ. ಚೆನ್ನಾಗಿ ಆಗ್ತಾ ಇದೆ. ನೀವು ನಮ್ಮ ಆಕಾಶವಾಣಿಯ ಕೇಳಗರು ಕೂಡ ಹೌದು, 8 ವರ್ಷದಿಂದ ಕೇಳ್ತಾ ಇದ್ದೀರಿ ಸರ್? 30 ವರ್ಷದಿಂದ ರೇಡಿಯೋ ಕೇಳ್ತಾ ಇದ್ದೀನಿ ಸರ್. ಏನು ಅನುಕೂಲ ರೇಡಿಯೋ ಕೇಳೋದ್ರಿಂದ? ತುಂಬಾ ವಿಷಯಗಳು, ಅದು ಹೇಳಿದ್ರೆ ತುಂಬಾ ವಿಷಯಗಳು, ತುಂಬಾ ಅನುಕೂಲ ಉಂಟು ಸರ್. ನಿಮ್ಮ ಕೃಷಿಗೆ ಏನೇನು ಅನುಕೂಲ ಆಗಿದೆ ಸರ್? ತುಂಬಾ ವಿಷಯದಲ್ಲಿ ಈ ಮಣ್ಣು ಪರೀಕ್ಷೆಯಿಂದ ಹಿಡಿದೆಲ್ಲ ರೇಡಿಯೋದಲ್ಲೇ ಜಾಸ್ತಿ ಕೇಳ್ಕೊ ಬಂದಿರೋದು ಸರ್. ನಾನು ಮೊದ್ಲೆಲ್ಲ ರೇಡಿಯೋ ಕೇಳ್ಕೊಂಡೇ ಮಾಡ್ತಾ ಇದ್ದಿದ್ದು, ಸಂಜೆ ಕಾರ್ಯಕ್ರಮ ಎಲ್ಲ ರೇಡಿಯೋ ಕೇಳಿನೇ ಮುಂದೆ ಮಾಡ್ತಾ ಇದ್ದಿದ್ದು. ಬೆಳಿಗ್ಗೆನು ಎದ್ದ ತಕ್ಷಣ ಫಸ್ಟ್ ರೇಡಿಯೋನೇ ಕೇಳಿ 6 ಗಂಟೆ ಕರೆಕ್ಟ್ ಆಗಿ ಹಾಕ್ತೀನಿ ಸರ್. ಇದು ರೇಡಿಯೋಯಿಂದ ಸಾಕಷ್ಟು ಅನುಕೂಲ ಆಗಿದೆ ಅಂತೀರಿ ಸರ್? ಅನುಕೂಲ, ತುಂಬಾ ಅನುಕೂಲ ಆಗಿದೆ. ನಿಮ್ಮ ತೋಟವನ್ನು ನೋಡಬೇಕು ಅಂತ ಹೇಳಿದ್ರೆ ನಿಮ್ಮನ್ನು ಸಂಪರ್ಕ ಮಾಡೋಂಥದ್ದು ಹೇಗೆ ಸರ್? ನನ್ನ ಫೋನ್ ನಂಬರ್ ಅಲ್ಲಿ ಮಾಡ್ಬೋದು, ಇಲ್ಲ ಬರ್ಬೋದು ಸರ್. ಇಲ್ಲಿ ಸೆನ್ವರ್ಸ್ ಅಂತ 7 ಕಿಲೋಮೀಟರ್ ನಮ್ಮ ಮನೆ. ನಿಮ್ಮ ಫೋನ್ ನಂಬರ್ ಒಂದ್ಸರಿ ಹೇಳಿ ಬಂದೆ ನೋಡ್ರಿ ಸರ್. 9449-8999-6615. ಇನ್ನೊಂದ್ಸರಿ ಹೇಳಿ ಸರ್. 9448-99-6615. ಒಳ್ಳೇದು ಗೋವಿಂದ ಗೌಡ್ರೆ, ಇದುವರೆಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಎಲ್ಲಾ ಕೇಳುಗರಿಗೆ ಆಕಾಶವಾಣಿಯವರಿಗೆ ನಮಸ್ತೆ ಸರ್. ಕೇಳುಗರೆ, ಇಂದಿನ ಕಿಸಾನ್ ವಾಣಿ ಕೃಷಿ ರಂಗದಲ್ಲಿ ಸಮಗ್ರ ಕೃಷಿ ಬದುಕಿನ ಅನುಭವಗಳ ಕುರಿತು ಸಕಲೇಶ್ಪುರ ತಾಲೂಕು ಕಳಲೆ ಗ್ರಾಮದ ಪ್ರಗತಿಪರ ಕೃಷಿಕರಾದ ಎಸ್ಕೆ ಗೋವಿಂದೇಗೌಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್.

ಪ್ರಶಂಸಿತ ಪ್ರೇಮ ಪ್ರೇಮ ನಿರ್ಮಲ ಮನಸ್ಸಿನ ಇದು ಕವಿವಾಣಿಯು ಇದು ಋಷಿವಾಣಿ ಅಂಬರ ಚುಚುಬಿತ ಅಂಬರ ಚುಚುಬಿತ ಪ್ರೇಮ ಪ್ರೇಮ ನಿರ್ಮಲ ಮನಸ್ಸಿನ ಕಾವ್ಯ ಇದು ಕವಿವಾಣಿ ಇದು ಋಷಿವಾಣಿ ಇದು ಕನ್ನಡ ಚಿತ್ರಗೀತೆಗಳಲ್ಲಿ ಇನ್ನು ಮುಂದೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಗೆಜ್ಜೆನಾದ ಚಿತ್ರದ ಗೀತೆ.